ನೆರವಿನ ಭರವಸೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ಉತ್ತಮ ಮಳೆ, 78.51 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ, ಸಚಿವ ಬಿಸಿ ಪಾಟೀಲ್. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಮತ್ತು ವಿಧಾನಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೆಳಗರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 08272200006. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾ ವಿಜಯ ಅಂಗಡಿ. ಬನ್ನಿ ಕೃಷಿ ಸಿರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕೆಳಗರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ. ಆಸಕ್ತ ರೈತರು ಪಾಲ್ಗೊಳ್ಳಿ, ಹಾಗೆ ಅನುಭವಿ ರೈತರು ಕಾರ್ಯಕ್ರಮದಲ್ಲಿ ಮಾತನಾಡಬಹುದು, ಹಾಗೆ ರೈತ ಮಹಿಳೆಯರು ಸಹ ಸಂಪರ್ಕ ಮಾಡಬಹುದು. ರೈತ ಬಾಂಧವರೇ, ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕವೂ ನಮ್ಮ ಕಾರ್ಯಕ್ರಮಗಳನ್ನು ಆಲಿಸಿಕೊಳ್ಬೋದು. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನ್ಯೂಸ್ ಆನ್ ಏರ್ ಟೈಪ್ ಮಾಡಿದರೆ ಆ್ಯಪ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ಆಲಿಸ್ಕೊಳ್ಬೋದು. ಅಂತರ್ಜಾಲದ ವ್ಯವಸ್ಥೆ ಇರಬೇಕಷ್ಟೆ. ಶ್ರೋತೃಗಳೇ, ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದ ಹವಾಮಾನ ವರದಿ ಹೇಳ್ತಾ ಇದೆ, ಬರುವ 5 ದಿನಗಳಲ್ಲಿ ಕೊಡಗಿನಲ್ಲಿ ಮಳೆ ಆಗುತ್ತೆ ಅಂತ ಅಂದ್ಕೊಂಡು, ಇನ್ನು ಮಳೆ ಬೇಡ ಬೇಡ ಅಂತಂದ್ರೂ ಮಳೆ ಬರುತ್ತೆ ಅಂತ ಅಂದ್ಕೊಂಡು ನೀವು ಹೇಳ್ತಿದ್ದೀರಿ ಅನ್ನೋ ಒಂದು ವಿಚಾರ ಕೇಳಿ ಬೇಸರ ಪಡ್ಬೋದು ನೀವು. ಆದರೆ ನಿಸರ್ಗ ಹೀಗಿದೆ, ಏನು ಮಾಡೋದು, ತೊಂದರೆಗಳು ಬರ್ತವೆ, ಅದನ್ನು ನಿಭಾಯಿಸಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕನ್ನೋ ಒಂದು ಪಾಠ ಇದಾಗಿದೆ ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಮಾತಾಡೋದಿದೆ. ರಾಗಿ, ಮೆಕ್ಕೆಜೋಳ, ಶೇಂಗಾ, ಇನ್ನು ಬೇರೆ ಬೇರೆ ಬೆಳೆಗಳು ಮಣ್ಣು ಸೇರಿದವೆ, ಕೊಳೆತು ಹೋಗಿದ್ದಾವೆ. ಕಾಫಿ, ಕಾಳುಮೆಣಸಿಂದು ಅದೇ ಪರಿಸ್ಥಿತಿ ಶುರುವಾಗಿದೆ. ಕಷ್ಟಪಟ್ಟ ರೈತರಿಗೆ ಇದೊಂದು ಸಂಕಷ್ಟ. ಕೇಳಿದ್ರೆ ನೇರ ಪ್ರಸಾರದ ಈ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 200006, 200006, 08272. ಬರುವ ಸೋಮವಾರ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು ಆನೆಗಳ ದಾಳಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಜೇನು ಹೇಗೆ ಸಹಕಾರ ನೀಡಬಲ್ಲದು, ಹೇಗೆ ಪೂರ್ವಕವಾಗಿ ಕೆಲಸ ಮಾಡಬಲ್ಲದು ಅಂತ ಅಂದ್ಕೊಂಡು ನಮ್ಮ ಜೊತೆಗೆ ಮಾತನಾಡಿದರೆ ಆಸಕ್ತಿದಾಯಕವಾದ ವಿಚಾರ. ದೈತ್ಯ ದೇಹದ ಆನೆ ಜೇನಿಗೆ ಹೆದರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ದೇಶ, ಹೊರದೇಶ, ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡಿರುವ ಪ್ರಯೋಗಗಳು, ಅಧ್ಯಯನಗಳ ಬಗ್ಗೆ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು ಉಲ್ಲೇಖ ಮಾಡಿದ್ದಾರೆ. ಭಾನುವಾರದ ಕಿಸಾನ್ ವಾಣಿಯಲ್ಲಿ ಶ್ರೋತೃಗಳೇ, ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ತಮ್ಮಯ್ಯ ಅವರು ತಮ್ಮ ಗೇರು, ತೆಂಗು ಹಾಗೆ ಕರಕುಶಲ ಕಲೆಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಶುಕ್ರವಾರದ ನಾರಿ ದಾರಿ, ಇದರಲ್ಲಿ ರೈತ ಮಹಿಳೆ ಮಡಿಕೇರಿ ತಾಲೂಕು ಚಟ್ಟಿಮಣಿಯ ಪೈಕ ಮನೆ ಪವಿತ್ರ ಅವರು ಮಾತನಾಡಿದರೆ ಚೆನ್ನಾಗಿದೆ ಅನುಭವ. ಆಳು ಕಾಳುಗಳ ಮೇಲೆ ಅವಲಂಬನೆ ಇಲ್ಲದಲ್ಲೇ ಕಾಫಿ ತೋಟ ನಿರ್ವಹಣೆ ಮಾಡಿಕೊಂಡು 2 ಎಕರೆ ಭತ್ತದ ಗದ್ದೆಯನ್ನು ಗುತ್ತಿಗೆ ತೆಗೆದುಕೊಂಡು ಗಂಡ ಹೆಂಡತಿ ಚೆನ್ನಾಗಿ ಶ್ರಮಪಟ್ಟು ದುಡಿತ ನೆಮ್ಮದಿಯಾಗಿದ್ದಾರೆ. ಇನ್ನು ನಾಳೆ ಗಣಪತಿಯವರು ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಗಣಪತಿಯವರು ಈಗ ಹೇಳ್ತಿದ್ದಾರೆ, ನಾನು ಉದ್ಯೋಗದಲ್ಲಿದ್ದಕ್ಕಿಂತ ಅತ್ಯಂತ ಉತ್ಕೃಷ್ಟವಾಗಿ ದುಡಿದೆ, ಕೃಷಿ ನನ್ನನ್ನು ಚೆನ್ನಾಗಿ ಕೈ ಹಿಡಿತು ಅಂತ ಅಂದ್ಕೊಂಡು ಉಲ್ಲೇಖ ಮಾಡಿದ್ದಾರೆ. ಗುರುವಾರ ಅಜೋಲ ಬಗ್ಗೆ ಕಾರ್ಯಕ್ರಮ ಇದೆ, ಡಾಕ್ಟರ್ ಬಸವಲಿಂಗಯ್ಯ ಅವರು ಮಾತನಾಡಿದ್ದಾರೆ. ಹೀಗೆ ನಾಳೆಯಿಂದ ಸೋಮವಾರದವರೆಗೆ ಶನಿವಾರದ ಕೃಷಿ ಪುಂಜ ಕೃಷಿ ಕಳಸ ಸೇರಿ ಕಾರ್ಯಕ್ರಮಗಳು ಬಿತ್ತರವಾಗ್ತವೆ. ಶ್ರೋತೃಗಳೇ, ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಮಾತನಾಡಬಹುದು. ನೇರ ಪ್ರಸಾರದ ಈ ಕಾರ್ಯಕ್ರಮ ಇದು, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ. ರೈತ ಬಾಂಧವರು ಸಂಪರ್ಕ ಮಾಡಿ, ಹಾಗೆ ರೈತ ಮಹಿಳೆಯರು ಅನುಭವಿ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ರೈತ ಬಾಂಧವರೇ, ಸಂಖ್ಯೆ ಹೀಗಿದೆ, 200-006-08-72-72 08-72-72-006-006. ನಾಳೆ 5:30 ರೈತ ಬಾಂಧವರೇ, ಯುವತಿ ಹೇಗೆ ಪ್ರಾಣಾಪಾಯದಿಂದ ವ್ಯಕ್ತಿಯನ್ನು ಪಾರು ಮಾಡಿದರು ಅಂತ ಅಂದ್ಕೊಂಡು ಮಾತನಾಡ್ತಿದ್ದಾರೆ. ಅವರ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ, ಕ್ರೀಡಾಸಕ್ತಿಯನ್ನು ತಿಳಿಸಿದ್ದಾರೆ. ನಮ್ರತ, ನಿಮ್ಮಲ್ಲಿನೂ ವಿಶೇಷವಾದ ಅಭಿರುಚಿ ಇರುವ ಯುವಕರು, ರೈತರು, ಮಹಿಳೆಯರು, ಮಕ್ಕಳು ಇದ್ದರೆ ತಿಳಿಸಿ, ಅವರ ಸಂಗತಿಗಳನ್ನು ನಾವು ರೇಡಿಯೋದಲ್ಲಿ ಬಿತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅವಕಾಶವನ್ನು ಮಾಡಿಕೊಳ್ತೀವಿ. ಬರುವ 30ನೇ ತಾರೀಕು ರೈತ ಬಾಂಧವರೇ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಚೆನ್ನಾಗಿರುತ್ತೆ, ನಾನಾ ರೀತಿಯ ಸಂಗತಿಗಳು ಅಲ್ಲಿ ಸಿಗ್ತವೆ, ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ರೈತ ಬಾಂಧವರೇ, ನೇರ ಪ್ರಸಾರದ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿಕ್ಕೆ 200-006-08-72-22-006-006. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸರಿ ಮೂಡಿಬರ್ತಾಯಿದೆ. ಪ್ರತಿದಿನ ಸಂಜೆ ಕಿಸಾನ್ ವಾಣಿಯಲ್ಲಿ ನಿಮಗೆ ಉಪಯುಕ್ತವಾದ ಸಂಗತಿಗಳು ಲಭಿಸ್ತವೆ, ಅನುಭವಿ ರೈತರು ಮಾತನಾಡ್ತಾರೆ, ತಜ್ಞರು ವಿಚಾರಗಳನ್ನು ಹಂಚಿಕೊಳ್ತಾರೆ ಅಲ್ವಾ. ನಿಮ್ಮ ಬದುಕಿನಲ್ಲಿ ಸಾಕಷ್ಟು ವಿಚಾರಗಳನ್ನು ನೋಡ್ತಾ ಇರ್ತೀರಿ, ಬೇಸಾಯದಲ್ಲಿ ಕಷ್ಟಪಟ್ಟು ಬೆಳವಣಿಗೆಯಾಗಿರುವ ನಿಮ್ಮ ಸಂಗತಿಗಳನ್ನು ಹಂಚಿಕೊಳ್ಬೋದು, ವಿಶೇಷ ವಿಚಾರಗಳನ್ನು ಉಲ್ಲೇಖ ಮಾಡ್ಬೋದು. ನಾಡಿನಲ್ಲಿ ಕೆಲವೇ ಕೆಲವು ಜನ ರೈತರು ಮಾತ್ರ ತಮ್ಮ ಅನುಭವಗಳನ್ನು ದಾಖಲೆ ಮಾಡಿಕೊಳ್ತಾರೆ, ಅದನ್ನು ಬೇರೆಯವರಿಗೆ ಹಂಚ್ತಾರೆ. ಕೆಲವೊಬ್ಬರು ಎಲ್ಲಿಯೂ ಕಾಣದಂತೆ ತಮ್ಮ ಅನುಭವಗಳನ್ನು ಹಾಗೆ ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ಬಿಡ್ತಾರೇನೋ ಅಲ್ವಾ. ಅತ್ಯುಪಯುಕ್ತವಾದ ಸಂಗತಿಗಳನ್ನು ಬೇರೆಯವರಿಗೆ ಹಂಚಿದರೆ ಸಮಾಜದಲ್ಲಿ ಒಳಿತು ಹೆಚ್ಚಾಗ್ತಾ ಇರುತ್ತೆ. ಕೃಷಿಯಲ್ಲಂತೂ ಈ ಕಾರ್ಯ ಉಪಯುಕ್ತವಾದದೆ. ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದರೂ ಸಾಲದೆ ರೈತ ಬಾಂಧವರೇ, ಕೃಷಿ ಕೆಲಸ ನಾಡಿಗೆ ಹಿತವಾದುದು, ನಿಮಗೂ ಉಪಯುಕ್ತವಾದುದು. ಇಡೀ ಕುಟುಂಬ ಸೇರಿಕೊಂಡು ಕೆಲಸ ಮಾಡ್ತಾ ಹೋದರೆ ಆನಂದದಾಯಕವಾದ ಸಂಸಾರ ಅನೇಕರಿಗೆ ಕಾಣಸಿಗುತ್ತೆ, ಹಾಗೆ ಸಮಾಜಕ್ಕೂ ಅದರಿಂದ ಪ್ರಯೋಜನ. ರೈತ ಬಾಂಧವರೇ, ನೇರ ಪ್ರಸಾರದ ಕೃಷಿ ಸಿರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಇವತ್ತು ನೀವು ಭಾಗವಹಿಸಿ ಮಾತನಾಡಬಹುದು, ರೈತರು, ರೈತ ಮಹಿಳೆಯರು, ಅನುಭವಿ ಕೃಷಿಕರು ಸಂಪರ್ಕ ಮಾಡಿ ನಮ್ಮ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. 200-006-008-72-22. ಕರೆಗಳು ಏನೋ ತೊಂದರೆ ಇರ್ಬೋದೇನೋ, ದೂರವಾಣಿ ಮಾರ್ಗ ಕರೆಗಳನ್ನು ನಾವು ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ. ಆದರೂ ನಾವು ನಿಮ್ಮ ಕರೆಗಾಗಿ ಕಾಯ್ತಾ ಇರ್ತೀವಿ. ಮಧ್ಯದಲ್ಲಿ ಕೆಲವೊಂದು ಸಂಗತಿಗಳನ್ನು ಹೇಳ್ತಾ ಹೋಗ್ತೀವಿ. ಶತ್ರುಗಳೇ, ನಿಮ್ಮ ಗಮನಕ್ಕೆ ಗಮನಿಸ್ಕೊಳ್ಳಿ, ಒಂದು 5 ರಸಪ್ರಶ್ನೆಗಳನ್ನು ಹೇಳ್ತೀವಿ, ನೀವೇ ಯೋಚನೆ ಮಾಡಿ ಉತ್ತರಗಳನ್ನು ಹುಡುಕೊಳ್ಳಿ. ತುಡುವೆ ಜೇನಿನ ವೈಜ್ಞಾನಿಕ ಹೆಸರೇನು? ತುಡುವೆ ಜೇನು ನಿಮ್ಗೆ ಗೊತ್ತಿದೆ, ಗಡಿಗೆಗಳಲ್ಲಿ ಸಾಕೋದಿದೆ, ಪೆಟ್ಟಿಗೆಗಳಲ್ಲಿ ಇಟ್ಕೊಳ್ಳೋದಿದೆ ಅಲ್ವಾ? ಸಹಜವಾಗಿ ಮರಗಳ ಪೊಟರಗಳಲ್ಲಿ ಈ ಜೇನು ಮನೆ ಮಾಡೋದಿದೆ, ಹುತ್ತಗಳಲ್ಲೂ ಕಾಣಸಿಗುತ್ತೆ. ಕೆಲವೊಂದು ಸಾರಿ ಸ್ಟಾರ್ಟರ್ ಬೋರ್ಡ್ಗಳಲ್ಲೂ, ಡಬ್ಬೆಗಳಲ್ಲಿ, ಎಣ್ಣೆ ಡಬ್ಬೆ ಅದರಲ್ಲೂ ಈ ಜೇನು ಗೂಡು ಮಾಡೋದಿದೆ. ಒಟ್ಟಾರೆ ಬಿಸಿಲು ಇರಬಾರ್ದು, ಕತ್ತಲೆಯ ಪರಿಸರ ಬಹಳ ಇಷ್ಟ ತುಡುವೆ ಜೇನಿಗೆ. ಕೊಡಗಿನಲ್ಲಿ ಬಹಳ ಹಿಂದಿನಿಂದಲೂ ತುಡುವೆ ಜೇನನ್ನು ಅನೇಕರು ಸಾಕ್ತಾಯಿದ್ರು. 5-10 ಕೆ ಜಿ ಅಲ್ಲ, ಕ್ವಿಂಟಲ್ಗಟ್ಟಲೆ ತುಪ್ಪವನ್ನು ಪಡಿತಾಯಿದ್ರು. ಈ ತುಡುವೆ ಜೇನಿನ ವೈಜ್ಞಾನಿಕ ಹೆಸರೇನು ಅಂದ್ಕೊಂಡು ಯೋಚನೆ ಮಾಡಿ, ಸಾಧ್ಯ ಆದರೆ ಬರೆದಿಟ್ಕೊಳ್ಳಿ. 2, ಕಾಫಿಯ ತುಕ್ಕು ರೋಗ ಎಷ್ಟು ಬಗೆಯಲ್ಲಿ ರೂಪಾಂತರಗೊಂಡಿದೆ? ಈ ಕಾಫಿಯ ತುಕ್ಕು ರೋಗದ ರೋಗಾಣುಗಳಿದಾವಲ್ಲ, ಎಷ್ಟು ಬಗೆಯಲ್ಲಿ ರೂಪಾಂತರಗೊಂಡಿದೆ? ಕೊರೋನಾ ವೈರಸ್ ಹೇಗೆ ರೂಪಾಂತರಗೊಳ್ತಾ ಇದೆಯೋ, ಇವತ್ತಿನ ಬೆಳವಣಿಗೆ ವಿಚಾರ ಏನಂದರೆ, ಹೊರಗಡೆ ದೇಶಗಳಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ ಅಂತೆ. ಅದಕ್ಕೆ ಅಮೇರಿಕಾ ದೇಶ ಪ್ರಜೆಗಳಿಗೆ ಕಟ್ಟೆಚ್ಚರ ಕೊಟ್ಟಿದೆ, ಬೇರೆ ದೇಶಗಳಿಗೆ ಹೋಗಬೇಡಿ ಅಂತ ಅಂದ್ಕೊಂಡು, ವಿಶೇಷವಾಗಿ ಜರ್ಮನಿ ಮತ್ತಿತರ ದೇಶಗಳು. ಕಾಫಿಯಲ್ಲೂ ಈ ತುಕ್ಕು ರೋಗ ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಂಡು ಔಷಧಿಗಳಿಗೆ ನಿರೋಧಕ ಶಕ್ತಿಯನ್ನು ಪಡೀಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಈ ಥರ 2 ಪ್ರಶ್ನೆ ನೋಡಿ, ಕಾಫಿ ತುಕ್ಕು ರೋಗಾಣು ಎಷ್ಟು ಬಗೆಯಲ್ಲಿ ರೂಪಾಂತರಗೊಂಡಿದೆ ಅನ್ನೋದು. 3, ನವರ ಎಂಬುದು ಯಾವ ಬೆಳೆಯ ತಳಿ? ನವರ ಎಂಬುದು ಯಾವ ಬೆಳೆಯ ತಳಿ? 4 ಪ್ರಶ್ನೆ, ಫಾಕ್ಸ್ ಟೇಲ್ ಎಂದರೆ ನರಿ ಬಾಲ. ಫಾಕ್ಸ್ ಅಂದರೆ ನರಿ, ಟೇಲ್ ಅಂದರೆ ಬಾಲ. ಫಾಕ್ಸ್ ಟೇಲ್ ಮಿಲ್ಲೆಟ್ ಎಂದರೆ ಯಾವುದು? ಫಾಕ್ಸ್ ಟೈಲ್ ಮಿಲ್ಲೆಟ್ ಅಂದರೆ ಯಾವುದು? 5 ರಸಪ್ರಶ್ನೆ, ಮಾವಿನ ಮರಗಳಲ್ಲಿ ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತೆ? ಮಾವಿನ ಮರಗಳಲ್ಲಿ ತುಂಬ ಹೂ ಕಾಣುತ್ತಲ್ವ, ಎಷ್ಟೊಂದು ಹೂಗಳು ಕಾಣಿಸಿಕ್ತವೆ. ಆದರೆ ಸಣ್ಣ ಸಣ್ಣ ಈಚಾದಾಗ, ಅಯ್ಯೋಯ್ಯೋ ಎಷ್ಟೊಂದು ಉದುರು ಹೋಗ್ಬಿಟ್ವಲ್ಲ ಹೂಗಳಂತ ನಮಗೆ ಆಶ್ಚರ್ಯ ಆಗ್ತದೆ, ಬೇಸರನಾಗುತ್ತೆ. ಇನ್ನು ಸಣ್ಣವೆಲ್ಲ ಬೆಳೀತಾ ಬೆಳೀತಾ ಅದರಲ್ಲೂ ಮತ್ತೆ ಉದುರು ಹೋಗ್ಬಿಡ್ತವೆ, ಕೊನೆಗೆ ದೊಡ್ಡ ದೊಡ್ಡವಾಗಿ ಉಳಿದವು ಅತ್ಯಲ್ಪ. ಅಂದರೆ ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತೆ ಅನ್ನೋದನ್ನು ಹೇಳ್ಬೋದಾ? ಅಥವಾ ನೀವು ನೆನಪು ಮಾಡಿಕೊಂಡು ಬರೆದಿಟ್ಕೊಳ್ಳಿ. ನಿಮ್ಮ ಕರೆಗಳು ನಮಗೆ ಲಭಿಸ್ತಾ ಇಲ್ಲ, ಹಾಗಾಗಿ ಏನೋ ವ್ಯತ್ಯಾಸ ಆಗಿದೆ. ಹಾಗಾಗಿ ಈ 5 ರಸಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ. 1, ತುಡುವೆ ಜೇನಿನ ವೈಜ್ಞಾನಿಕ ಹೆಸರೇನು? ಕಾಫಿಯ ತುಕ್ಕು ರೋಗದ ರೋಗಾಣುಗಳು ಎಷ್ಟು ಬಗೆಯಲ್ಲಿ ರೂಪಾಂತರಗೊಂಡಿವೆ? ನವರ ಎಂಬುದು ಯಾವ ಬೆಳೆಯ ತಳಿ? ಫಾಕ್ಸ್ ಟೇಲ್ ಎಂದರೆ ನರಿಬಾಲ, ಫಾಕ್ಸ್ ಟೇಲ್ ಮಿಲ್ಲೆಟ್ ಎಂದರೆ ಯಾವುದು? ಮಾವಿನ ಮರಗಳಲ್ಲಿ ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತೆ? ಮಾವಿನ ಮರಗಳಲ್ಲಿ ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತೆ? ಕೆಲವೊಬ್ಬರು ಮನಸ್ಸಿನಲ್ಲೇ ಅಂದ್ಕೊಂಡಿರ್ತೀರಿ, ತುಡುವೆ ಜೇನಿನ ವೈಜ್ಞಾನಿಕ ಹೆಸರು ಏನಪ್ಪ, ನಾವು ಇಷ್ಟು ವರ್ಷಗಳಿಂದ ಈ ಜೇನನ್ನು ಸಾಕ್ತಾಯಿದ್ದೀವಿ, ಇದರ ವೈಜ್ಞಾನಿಕ ಹೆಸರು ಏನು ಅಂತ ಅಂದ್ಕೊಂಡು ಗೊತ್ತಾಗಲಿಲ್ಲಲ್ಲ ಅಂತ ಅಂದ್ಕೊಂಡಲ್ವ? ಉತ್ತರ ಹೀಗಿದೆ ಶ್ರೋತೃಗಳೇ, ಎಪಿಸ್ ಸೆರೆನ ಮೆಲ್ಲಿಫೆರ ಜೇನು ಅಂದ್ಕೊಂಡಿದೆ, ಅದು ಎಪಿಸ್ ಮೆಲ್ಲಿಫೆರ ಜೇನು ಎಪಿಸ್ ಮೆಲ್ಲಿಫೆರ. ಕಾಫಿಯ ತುಕ್ಕು ರೋಗದ ರೋಗಾಣುಗಳು ಎಷ್ಟು ಬಗೆಯಲ್ಲಿ ರೂಪಾಂತರಗೊಂಡಿವೆ ಅಂತ ಅಂದ್ಕೊಂಡು ಕೇಳ್ತಾ ಇದ್ವಲ್ಲ, 36 ಬಗೆಯಲ್ಲಿ ಈ ಕಾಫಿಯ ತುಕ್ಕು ರೋಗ ತನ್ನ ರೂಪಾಂತರವನ್ನು ಪಡೆದುಕೊಂಡಿದೆ. ಅಂದರೆ ಅಷ್ಟೊಂದು ಬಗೆ ಬಗೆಯಲ್ಲಿ ಈ ತುಕ್ಕು ರೋಗ ತನ್ನ ಅಸ್ತಿತ್ವವನ್ನು ಬೆಳೆಸ್ಕೊಂತ ಹೋಗ್ತಾ ಇದೆ. ನೋಡಿ, ಕಣ್ಣಿಗೆ ಕಾಣದ ಈ ರೋಗಾಣುಗಳು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಏನೆಲ್ಲ ಹೋರಾಟ ಮಾಡ್ತವಲ್ವ. ಈ ಶಿಲೀಂಧ್ರ ಏನೋ ನಾಶಕಗಳು ಅಥವಾ ಬ್ಯಾಕ್ಟೀರಿಯಾ ನಾಶಕಗಳನ್ನು ವಿಜ್ಞಾನಿಗಳು ಕಂಡುಹಿಡಿತಾ ಅದಕ್ಕೆ ತಕ್ಕಂತೆ ಆ ರೋಗಾಣುಗಳು ಔಷಧಿಗೆ ಅಥವಾ ರಾಸಾಯನಿಕಕ್ಕೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ತಯಾರು ಮಾಡಿಕೊಳ್ತವೆ. ನವರ ಎಂಬುದು ಯಾವ ಬೆಳೆಯ ತಳಿ ಅಂದ್ಕೊಂಡು ಕೇಳ್ತಾ ಇದ್ವಿ. ಇದು ಅಕ್ಕಿ. ಕೊಡಗಿನಲ್ಲಿ ಇದು ಬಹಳ ಕಡಿಮೆ. ಕೊಡಗಿನಲ್ಲಿ ಈ ಅಕ್ಕಿ ಅಥವಾ ಈ ಭತ್ತ ಬೆಳೆಯೋದು ಬಹಳ ಕಡಿಮೆ. ವಿಶೇಷವಾದ ತಳಿ, ತುಸು ಕೆಂಪು ಬಣ್ಣದಲ್ಲಿರುತ್ತೆ. ಸಂಧಿವಾತ ಸಮಸ್ಯೆಗಳಿಗೆ ಹೇಳಿ ಮಾಡಿಸಿದ ಅಕ್ಕಿ ಅಂದ್ಕೊಂಡು ಹೇಳ್ತಾರೆ. ಮಂಡಿ ನೋವು, ಸೊಂಟ ನೋವು ಈ ಥರದ ಸಮಸ್ಯೆ ಇರೋರು ಈ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ರೆ ಅನುಕೂಲ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಇತ್ತೀಚೆಗೆ ರಾಜ್ಯದ ಕೆಲವಾರು ರೈತರು ರಾಷ್ಟ್ರಮಟ್ಟದ ಬಹುಮಾನವನ್ನು ಪಡೆದುಕೊಂಡ್ರು. ಒಂದು ಸಂಸ್ಥೆ, ಭೂಮಿ ಸಂಸ್ಥೆ, ಈ ರೀತಿಯ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಿ ಜನಪ್ರಿಯಗೊಳಿಸ್ತಾ ಇದೆ. ಅದಕ್ಕೂ 10 ಲಕ್ಷ ರೂಪಾಯಿ ಮೌಲ್ಯದ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತು. ರೈತರಿಗೆ 1 ಲಕ್ಷ ರೂಪಾಯಿ ಮೌಲ್ಯದ ಪ್ರಶಸ್ತಿ. ಕೊಡಗಿನಲ್ಲೂ ಬೆಳಿಬೋದು. ತುಂಬ ವೈವಿಧ್ಯಮಯವಾದ ತಳಿಗಳು ಇಲ್ಲಿದ್ದಾವೆ. ಫಾಕ್ಸ್ಟೈಲ್ ಎಂದರೆ ನರಿಬಾಲ, ಫಾಕ್ಸ್ಟೈಲ್ ಮಿಲ್ಲೆಟ್ ಎಂದರೆ ಯಾವುದು ಅಂದ್ಕೊಂಡು ಕೇಳ್ತಾ ಇದ್ವಿ. ಇದು ನವಣೆ. ಫಾಕ್ಸ್ಟೈಲ್ ಎಂದರೆ ನರಿಬಾಲ, ಫಾಕ್ಸ್ಟೈಲ್ ಮಿಲ್ಲೆಟ್ ಅಂದರೆ ನವಣೆ. ಅಂದರೆ ಅದು ನರಿಬಾಲ ಥರನೇ ಕಾಣುತ್ತೆ ಆ ನವಣೆಯ ತೆನೆ. ಹಾಗಾಗಿ ಫಾಕ್ಸ್ಟೈಲ್ ಅಂತ ಅಂದ್ಕೊಂಡೇ ಕರೀತಾರೆ. ಮಾವಿನ ಮರಗಳಲ್ಲಿ ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತೆ ಅಂತ ಅಂದ್ಕೊಂಡು ಪ್ರಸ್ತಾಪ ಆಯಿತು. ಹೇಳ್ತಾರೆ ತಜ್ಞರು, 10,000 ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತೆ. 10,000 ಹೂಗಳ ಪೈಕಿ ಒಂದು ಕಾಯಿ ಮಾತ್ರ ರೂಪುಗೊಳ್ಳುತ್ತಂತೆ ನೋಡಿ. ಅಂದರೆ ಅದರಲ್ಲಿ ಗಂಡು ಹೂಗಳೇ ಹೆಚ್ಚು, ಹೆಣ್ಣು ಕಡಿಮೆ. ಈ ರೀತಿ ಅನೇಕ ಮರಗಳಲ್ಲಿ ಹೂಗಳ ಒಂದು ಸಂಖ್ಯೆಯನ್ನು ಗಮನಿಸಿಕೊಂಡ್ರೆ ನಮಗೆ ಆ ರೀತಿಯ ಚಿತ್ರಣ ಕಂಡುಬರುತ್ತೆ. ಈಗ ಒಂದು ಕೃಷಿ ಗೀತೆಯನ್ನು ಆಲಿಸೋಣ ಶ್ರೋತೃಗಳೇ. ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ದೂರವಾಣಿ ವ್ಯತ್ಯಾಸ ಆಗಿರೋದ್ರಿಂದ ಮಾರ್ಗ ಈಗ ಒಂದು ಹಾಡು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ, ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತದೆ ರೈತನ ಏಳಿಗೆ, ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತದೆ ರೈತನ ಏಳಿಗೆ, ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ, ಗೊಬ್ಬರಗಳು ಬೇಕು ಮಣ್ಣಿಗೆ. ನಾರುಗಳೇ ಜೀವಂತ ಗೊಬ್ಬರದ ಮೂಲಗಳು. ಇರಲಿ ನಮ್ಮಲ್ಲಿ ಹಸು ಎಮ್ಮೆ ಕುರಿಯಾಡು ಕೋಳಿಗಳು, ಜಾನುವಾರುಗಳೇ ಜೀವಂತ ಗೊಬ್ಬರದ ಮೂಲಗಳು. ಇರಲಿ ನಮ್ಮಲ್ಲಿ ಹಸು ಎಮ್ಮೆ ಕುರಿಯಾಡು ಕೋಳಿಗಳು. ಇದುವೇ ಕೃಷಿಕರ ಆರೋಗ್ಯಕರ ಬೆಳವಣಿಗೆ, ಇದುವೇ ಕೃಷಿಕರ ಆರೋಗ್ಯಕರ ಬೆಳವಣಿಗೆ. ಇದರಿಂದ ಕಾಣುವುದು ಪರಿಸರದ ಏಳಿಗೆ, ಇದರಿಂದ ಕಾಣುವುದು ಪರಿಸರದ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ರೈತರೊಂದಿಗೆ ಸಂವಾದ ಮಾಡಲಿಕ್ಕೆ ದೂರವಾಣಿ ಮಾರ್ಗ ಏನೋ ವ್ಯತ್ಯಾಸ ಆಗಿದೆ, ಹಾಗಾಗಿ ನಾವು ಕರೆಗಳನ್ನು ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ಇದುವರೆಗೆ ಗೊಬ್ಬರದ ಬಗ್ಗೆ ಹಾಡನ್ನು ಪ್ರಸ್ತುತಪಡಿಸಿದವರು ಬಿ ಎ ಗಣೇಶ್ ಅವರು. ಗಣೇಶ್ ಅವರ ಧ್ವನಿ ಚೆನ್ನಾಗಿದೆ ಮತ್ತು ಉತ್ತಮವಾಗಿ ಹಾಡ್ತಾರೆ, ನೂರಾರು ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ. ನಮ್ಮಲ್ಲಿನೂ ಸುಮಾರು 30 ಹೆಚ್ಚು ಹಾಡುಗಳು ರಚನೆ ಆಗಿದ್ದಾವೆ. ಕೇಳಿದ್ರೆ ಗೊಬ್ಬರ ಮಣ್ಣಿಗೆ ದೊಡ್ಡ ಶಕ್ತಿಯನ್ನು ನೀಡುತ್ತೆ. ಗೊಬ್ಬರ ಇದ್ರೇ ಬೆಳೆ ಆರೋಗ್ಯಕರವಾಗಿ ಬರೋದಿದೆ. ಸಾವಯವ ಗೊಬ್ಬರ ಮಣ್ಣಿಗೆ ಸೇರಿದಷ್ಟು ಅದು ಅನೇಕ ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತಾ ಹೋಗ್ತದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಲಘು ಪೋಷಕಾಂಶಗಳು, ಸಾರಜನಕ, ರಂಜಕ, ಪೊಟ್ಯಾಷು, ಇನ್ನು ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಕೋಬಾಲ್ಟು, ಮತ್ತೊಂದು ಮಗದೊಂದು ಅಂತ ನಾವು ಹೇಳೋದಿದೆ. ಆದರೆ ಈ ಸಾವಯವ ಗೊಬ್ಬರಗಳಲ್ಲಿ ಪ್ರಧಾನ ಪೋಷಕಾಂಶಗಳು ಇರ್ತವೆ, ಜೊತೆಗೆ ಲಘು ಪೋಷಕಾಂಶಗಳು ಅಡಗಿರ್ತವೆ. ಲಘು ಪೋಷಕಾಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ಬೇಕು, ಆದರೆ ಅವು ಪೂರೈಕೆ ಆಗಲೇಬೇಕು. ಆಗಲೇ ಬೆಳೆಗಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ವಿಶೇಷವಾಗಿ ಸತ್ತುವಿನ ಬಗ್ಗೆ ಈ ಸಂದರ್ಭದಲ್ಲಿ ನಿಮಗೆ ಹೇಳಲೇಬೇಕು. ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶದಲ್ಲೂ ಸತ್ತುವಿನ ಕೊರತೆ ಅಗಾಧವಾಗಿ ಕಾಡ್ತಾ ಇದೆ. ಮಣ್ಣುಗಳಲ್ಲಿ ಸತ್ತು ತುಂಬ ಕಡಿಮೆ ಇದೆ ಅಂತ ಅಂದ್ಕೊಂಡು ಅಧ್ಯಯನಗಳು ತಿಳಿಸ್ತವೆ. ಇದರಿಂದ ಬೆಳೆಗಳಿಗೂ ಸಮಸ್ಯೆ, ಮನುಷ್ಯರಿಗೂ ತೊಂದರೆಗಳು. ಸಂತಾನ ಪ್ರಾಪ್ತಿಗೂ ಈ ಸತ್ತು ಸಹಕರಿಸುತ್ತೆ. ಅಂದರೆ ಸತ್ತುವಿನ ಕೊರತೆ ಆದಷ್ಟು ಮನುಷ್ಯರ ಸಂತಾನಕ್ಕೂ ಪೆಟ್ಟಾಗ್ತದೆ, ಸಂತಾನ ಅಭಿವೃದ್ಧಿಗೂ ಹೊಡೆತಾಗ್ತದೆ. ಇದು ಪ್ರಾಣಿಗಳಿಗೂ ಅನ್ವಯ ಆಗ್ತದೆ, ಇನ್ನು ಸಸ್ಯಗಳಿಗೂ ಸಮಸ್ಯೆನೇ. ಇದರಂತೆ ತಾಮ್ರ, ಮಾಲಿಬ್ದಿನಮ್ಮು, ನಿಕ್ಕಲ್ಲು ಇತ್ಯಾದಿ ಪೋಷಕಾಂಶಗಳ ಕೊರತೆನೂ ಅಲ್ಲಲ್ಲಿ ಕಾಣಸಿಗುತ್ತೆ. ಬಹಳ ಮುಖ್ಯವಾಗಿ ಸತ್ತು, ಜಿಂಕ್, ಇದು ಬಹಳಷ್ಟು ಮಣ್ಣುಗಳಲ್ಲಿ ಕಡಿಮೆ ಆಗಿದೆ. ಇದನ್ನು ಪೂರೈಕೆ ಮಾಡಲಿಕ್ಕಾಗಿ ಇವತ್ತು ಏನೆಲ್ಲ ಕಸರತ್ತು ನಡೀತಾ ಇದೆ ಆದರೂ ಸಾಲದು. ಇನ್ನು ಮಲೆನಾಡಿನ ಮಣ್ಣುಗಳಲ್ಲಿ ಅಲ್ಯೂಮಿನಿಯಂ ಮತ್ತು ಐರನ್, ಈ ಎರಡು ಪೋಷಕಾಂಶಗಳು ಹೆಚ್ಚಿಗಿದ್ದಾವೆ. ಆಮ್ಲೆ ಮಣ್ಣುಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಕೊಡಗಿನಲ್ಲಿ ಕೆಲವೇ ಕೆಲವು ಕಡೆ ಮಣ್ಣು ತಟಸ್ಥವಾಗಿದೆ, ಅಲ್ಲಿ ಅಲ್ಯೂಮಿನಿಯಂ ಮತ್ತು ಐರನ್, ಕಬ್ಬಿಣದ ಅಂಶ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೇಳೋದಿದೆ. ಆದರೆ ಕರ್ನಾಟಕದ ಮಲೆನಾಡು ಭಾಗಗಳಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಈ ಎರಡು ಪೋಷಕಾಂಶಗಳು ಹೆಚ್ಚಿಗಿರೋದ್ರಿಂದ ಬೆಳೆಗಳಿಗೆ ರೋಗ ಬರಲಿಕ್ಕೂ ಇವು ಒಂದು ರೀತಿಯಲ್ಲಿ ಸಹಾಯ ಮಾಡ್ತವೆ ಅಂತ ಅಂದ್ಕೊಂಡು ವಿಜ್ಞಾನಿಗಳು ತಮ್ಮ ಅಧ್ಯಯನಗಳಿಂದ ವರದಿ ಮಾಡಿದ್ದಾರೆ. ಕೆಲವೊಂದು ಈ ಸತ್ವಾಂಶಗಳು ಅಥವಾ ಪೋಷಕಾಂಶಗಳು ಹೆಚ್ಚಾದಷ್ಟು ಸಮಸ್ಯೆನೇ. ಈ ನೋಡಿ, ಸಾರಜನಕ ಹೆಚ್ಚಾಯ್ತಂದ್ರೆ ಬಹುಬೇಗ ರಸ ಹೀರುವ ಕೀಟಗಳು ಮುಚ್ಚಿಬಿಡ್ತವೆ. ಹಾಗಾಗಿ ಯೂರಿಯಾವನ್ನು ಯಾವುದೇ ಬೆಳೆಗೆ ಹೆಚ್ಚೆಚ್ಚು ಹಾಕಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ನಿಭಾಯಿಸ್ತಾರೆ. ಮಳೆ ಹೆಚ್ಚಿಗೆ ಹಿಡಿದಾಗ ಕಾಫಿ ಮಂಡಳಿಯವರು ಹೇಳೋದು, ಕಾಫಿಗೆ 1 ಎಕರೆಗೆ 50 ಕೆಜಿಯಷ್ಟು ಯೂರಿಯಾವನ್ನು ತೆಳುವಾಗಿ ಗಿಡಗಳ ಬುಡಕ್ಕೆ ಹಾಕ್ಕೊಳ್ಳಿ, ಆ ಮೂಲಕ ಕಾಯಿ ಉದುರೋದು ಮತ್ತಿತರ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ಅಂದ್ಕೊಂಡು. ಆದರೆ ಹೆಚ್ಚಿಗೆ ಹಾಕಿದಷ್ಟು ತೊಂದರೆನೇ. ಶ್ರೋತೃಗಳೇ, ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಜಾಗ್ರತೆ, ಎಚ್ಚರಿಕೆ ಇಟ್ಕೊಳ್ಳಬೇಕು. ನೋಡಿ, ಕೊಡಗಿನ ಅನೇಕ ಜಮೀನುಗಳಲ್ಲಿ, ಮಣ್ಣುಗಳಲ್ಲಿ ರಂಜಕದ ಅಂಶ ಚೆನ್ನಾಗಿದೆ, ಹೆಚ್ಚಿಗಿದೆ ಒಂದು ರೀತಿಯಲ್ಲಿ. ಹೀಗಾಗಿ ರಂಜಕವನ್ನು ಮತ್ತಷ್ಟು ಮಗದಷ್ಟು ಕೊಟ್ಟಷ್ಟು ಅದು ಒಂದು ರೀತಿಯಲ್ಲಿ ನಿಧಿಯಂತೆ ಸ್ಥಿರೀಕರಣ ಆಗುತ್ತೆ, ಶೇಖರಣೆ ಆಗುತ್ತೆ ಮಣ್ಣಿನ ಕಣಕಣಗಳಲ್ಲಿ. ಅದು ಅಷ್ಟು ಸುಲಭವಾಗಿ ಬಿಡುಗಡೆ ಆಗೋದಿಲ್ಲ, ಬಳಕೆಗೆ ಸಿಗೋದಿಲ್ಲ. ಈ ಕೆಲವೊಬ್ಬರು ದುಡ್ಡನ್ನು, ಆಭರಣಗಳನ್ನು ಎಲ್ಲೆಲ್ಲ ಇಟ್ಬಿಡ್ತಾರೆ, ಹುಡುಕಿದರೂ ಸಿಗೋದಿಲ್ಲ. ನೋಡಿ, ಇತ್ತೀಚೆಗೆ ಒಂದು ಮನೆಯಲ್ಲಿ ರಾಗಿ ಕಾಳು ಹಾಕಿರುವ ಚೀಲದಲ್ಲಿ ಬಂಗಾರದ ಒಡವೆಗಳನ್ನು ಒಬ್ಬ ಮಹಿಳೆ ಇಟ್ಟಿದ್ದು ಅವರ ಯಜಮಾನರಿಗೆ ಗೊತ್ತಾಗಲಿಲ್ಲ. ರಾಗಿಯನ್ನು ಮಾರಾಟ ಮಾಡಿದರು, ಮಿಲ್ಲಿಗೆ ಹೋಗಿ ಹಿಟ್ಟನ್ನು ಹಾಕಿಸ್ಕೊಂಡು ಬಂದರು. ಆಮೇಲೆ ಗೊತ್ತಾಯಿತು, ಇವರು ಹೆಂಡತಿ ಹೇಳಿದ್ದು, ಇದರಲ್ಲಿ ಆಭರಣ ಇಟ್ಟಿದ್ದೆ, ನೀವೇನಾದರೂ ನೋಡಿದಿರಾ ಏನಾಯಿತು ಅಂತ. ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಹೋಗಿ ಹಾಕಿಸ್ಕೊಂಡು ಬಂದೆ ಅಂದ. ರಾಗಿಯನ್ನು ಶುಚಿ ಮಾಡಿ ಹಿಟ್ಟನ್ನು ಹಾಕಿಸ್ಕೊಂಡು ಬಂದರು, ಅದೆಲ್ಲಿ ಹೋಯ್ತೋ ಗೊತ್ತಾಗಲಿಲ್ಲ. ಅಂದರೆ ಎಷ್ಟೋ ಜನ ಎಲ್ಲಿ ಏನು ಇಡ್ತೀವಿ ಅಂತ ಹೇಳೋದಿಲ್ಲ, ಅದಕ್ಕೆ ಕಾರಣಗಳಿದ್ದಾವೆ. ಎಲ್ಲರಿಗೂ ಗೊತ್ತಾದರೆ ಸಮಸ್ಯೆ ಆದೀತಂತ. ದುಡ್ಡನ್ನು ಅಷ್ಟೇ. ಅದಕ್ಕೆ ನಮ್ಮ ತತ್ವಜ್ಞಾನಿಗಳು ಹೇಳಿರೋದು, ಇಟ್ಟು ಇಟ್ಟು ಕೆಟ್ಟ, ಕೊಟ್ಟು ಕೊಟ್ಟು ಕೆಟ್ಟ ಅಂತ. ಅತಿಯಾಗಿ ಕೊಡೋದು ಒಳ್ಳೆಯದಲ್ಲ, ಅತಿಯಾಗಿ ಇಡೋದು ಒಳ್ಳೆಯದಲ್ಲ. ನಾವು ಉಪಯೋಗಿಸ್ಕೊಂಡು ಬೇರೆಯವರಿಗೂ ಹಂಚಿ ಸಂತೋಷವನ್ನು ಅನುಭವಿಸೋದು. ಕೆಲವೊಬ್ಬರು ಜನಪ್ರಿಯತೆಗೆ ಅತಿಯಾಗಿ ಹಂಚಿ ಬಡವರಾಗ್ಬಿಡ್ತಾರೆ. ತೆಗೆಂಡೋರರು ಶ್ರೀಮಂತರಾಗಿರ್ತಾರೆ. ಈ ಥರದ ನಿದರ್ಶನಗಳು ತುಂಬ ಇದ್ದಾವೆ. ಪೋಷಕಾಂಶಗಳ ಸಂಗತಿಯಲ್ಲೂ ಹಾಗೆ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಷ್ಟು ಅದು ನೀರಿನೊಂದಿಗೆ ಹರಿದ್ಕೊಂಡು ಜಲಮೂಲಗಳನ್ನು ಕಲುಷಿತಗೊಳಿಸೋದಿದೆ. ಹಾಗೆ ಕೆಲವೊಂದು ಮಣ್ಣಿನಲ್ಲಿ ಒಳಗಡೆ ಸೇರಿಕೊಂಡು ಅಲ್ಲಲ್ಲಿ ಸ್ಥಿರೀಕರಣಗೊಂಡು ಬೆಳೆಗಳಿಗೆ ಲಭ್ಯ ಆಗೋದಿಲ್ಲ. ಅಂದರೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಆ ಮೂಲಕ ನಮ್ಮ ಮಣ್ಣಿನಲ್ಲಿ ಏನೇನು ಕೊರತೆ ಇದೆ, ಯಾವುದಾದ್ರು ಹೆಚ್ಚಿದೆ ಅಂತ ತಿಳ್ಕೊಂಡು ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಕೊಡೋದು, ಅದನ್ನು ಸರಿಪಡಿಸೋದು ಮಾಡೋದು ಒಳ್ಳೆಯದು. ಸುಣ್ಣ ಹಾಕೋ ಒಂದು ವಿಚಾರ ನೋಡಿ, ನಮ್ಮಲ್ಲಿ ಎಷ್ಟೋ ಜನ ಸುಣ್ಣವನ್ನು ಸಿಕ್ಕಾಪಟ್ಟೆ ಹಾಕೋದಿದೆ ಅಥವಾ ಹಾಕ್ತೆ ಬೆಳೆ ಮಾಡ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ. ಆದರೆ ಒಂದಂತೂ ಸತ್ಯ ಅಂದ್ಕೊಂಡು ವಿಜ್ಞಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಸಾವಯವ ಗೊಬ್ಬರಗಳನ್ನು ಚೆನ್ನಾಗಿ ಹಾಕಿಬಿಟ್ರೆ ಸುಣ್ಣ ಕೊಡುವ ಅಗತ್ಯತೆ ಇಲ್ಲ. ಅಂದರೆ ಸಾವಯವ ಗೊಬ್ಬರಗಳು ಮಣ್ಣಿನ ರಸಸಾರವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಹಕರಿಸ್ತವೆ, ಸುಣ್ಣವೇ ಬೇಕು ಅನ್ನೋದೇನಿಲ್ಲ. ಹಿಂದೆಲ್ಲ ನಮ್ಮ ರೈತರು 10-20 ಯಾಕೆ 50-100 ಹಸುಗಳನ್ನು ದನಕರುಗಳನ್ನು ಸಾಕ್ಕೊಳ್ತಾ ಇದ್ರು. ಯಥೇಚ್ಛವಾಗಿ ತಮ್ಮ ಜಮೀನುಗಳಿಗೆ ಸಗಣಿ ಗೊಬ್ಬರವನ್ನು ಪೂರೈಕೆ ಮಾಡ್ತಾಯಿದ್ರು. ಎಷ್ಟೊಂದು ಫಲವತ್ತಾಗಿತ್ತು, ಚೆನ್ನಾಗಿ ಬೆಳೆ ಹೇಗೆ ಬರ್ತಾ ಇತ್ತು ಅಂತ ಈಗಲೂ ಎಷ್ಟೋ ಜನ ನೆನಪು ಮಾಡಿಕೊಂಡು ಉಲ್ಲೇಖ ಮಾಡ್ತಾರೆ. ರೈತ ಬಾಂಧವರೇ, ನಮಗೆ ಕಷ್ಟಗಳು ಇದಾವೆ ಅಂತ ಅಂದ್ಕೊಂಡು ಸಾವಯವ ಗೊಬ್ಬರಗಳನ್ನು ಹಾಕ್ದಲ್ಲನೆ ಅಥವಾ ಸಾವಯವ ಗೊಬ್ಬರಗಳನ್ನು ತಯಾರಿ ಮಾಡ್ಕೊಳ್ದಲ್ಲನೆ ಬೆಳೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ರಾಸಾಯನಿಕ ಗೊಬ್ಬರಗಳಲ್ಲಿ ಸಾವಯವದ ಅಂಶ ಇರುವುದಿಲ್ಲ, ಬೇರೆ ಪದಾರ್ಥ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ, ಆದರೆ ಸಾವಯವದ ಅಂಶ, ಅದರಲ್ಲೂ ವಿಶೇಷವಾಗಿ ಜಾನುವಾರುಗಳಿಂದ ಸಿಗುವ ಸಗಣಿ ಗಂಜಲ ಈ ಥರದ್ದು ಬಹಳ ಉಪಯುಕ್ತ. ಹಾಗೆ ನಮ್ಮಲ್ಲೇ ಸಿಗುವ ಏನು ಸಸ್ಯ ಮೂಲಗಳನ್ನು ಸೇರಿಸಿ ಗೊಬ್ಬರ ಮಾಡಿಕೊಂಡು ಮಣ್ಣಿಗೆ ಹಾಕೋದು ಒಳ್ಳೆಯದೇ. ಹಸಿರೆಲೆ ಗೊಬ್ಬರಗಳು ಸಹ ಕಾಫಿ ತೋಟಕ್ಕೂ ಆಗಲಿ ಗದ್ದೆಗಾಗಲಿ ಇದರ ಮಣ್ಣಿಗೆ ಪ್ರದೇಶಕ್ಕೆ ಬಹಳ ಒಳ್ಳೆಯದೆ. ಹೀಗೆ ಒಟ್ಟಾರೆ ಸಾವಯವ ಗೊಬ್ಬರಗಳನ್ನು ನಾವು ತಪ್ಪದೆ ಹಾಕಿ ಬೆಳೆಯನ್ನು ಆರೋಗ್ಯಕರವಾಗಿಡೋ ನಿಟ್ಟಿನಲ್ಲಿ ಗಮನ ಹರಿಸಿದರೆ ತುಂಬ ಒಳ್ಳೆಯದು. ಶ್ರೋತೃಗಳೇ, ಕೇಳಿದ್ರೆ ಕೃಷಿ ಸಿರಿ ಕಾರ್ಯಕ್ರಮ ಇವತ್ತು ನಿಮ್ಮ ಜೊತೆಗೆ ಸಂವಾದ ಮಾಡಿ ಪ್ರಸಾರ ಮಾಡಲಿಕ್ಕಾಗಲಿಲ್ಲ. ಕೆಲವು ಮಾಹಿತಿಯೊಂದಿಗೆ ಇಲ್ಲಿಯವರೆಗೂ ವಿಷಯಗಳು ಬಿತ್ತರವಾದವು. ಕೆಲವೊಬ್ಬರು ಚಡಪಡಿಸಿದಿರಿ, ಸಂಪರ್ಕ ಮಾಡಿದರೆ ಯಾಕೋ ಸಿಗ್ತಾ ಇಲ್ಲ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಾಗಲಿಲ್ಲ, ನಾವು ಅನುಭವಗಳನ್ನು ಹಂಚಿಕೊಳ್ಳಿಕ್ಕಾಗಲಿಲ್ಲ ಅಥವಾ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೂ ಸಾಧ್ಯ ಆಗಲಿಲ್ಲ ಅಂತ ಅಂದ್ಕೊಂಡು ಇದಕ್ಕಾಗಿ ವಿಷಾದಿಸುತ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಮಾಡ್ತೀವಲ್ವಾ? ಕೇಳ್ತಾ ಇರಿ ಪ್ರತಿನಿತ್ಯದ ಕಿಸಾನ್ವಾಣಿ ಕಾರ್ಯಕ್ರಮಗಳನ್ನು. ಎಲ್ಲರಿಗೂ ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕೊಡಗಿನ ಕಾಫಿ ಬೆಳೆ ಕುರಿತ ಕಾರ್ಯಕ್ರಮ ಕಾಫಿ ಕನ್ನಡಿ, ಇದರಲ್ಲಿ ವಿರಾಜಪೇಟೆ ತಾಲೂಕು ಕಾವಾಡಿಯ ಕಾವಡಿ ಚಂಡ ಎಂ ಗಣಪತಿ ಅವರೊಂದಿಗೆ ಸಂವಾದವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇನ್ನು ಮುಂದೆ ಜಾಹೀರಾತುಗಳು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ.

ಮಡಿಕೇರಿ ಭಗವತಿ ನಗರದ ನಿವಾಸಿ ಅಂತೋಣಿ ಅವರ ಪತ್ನಿ ರೋಸಿ ಅವರು 63ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೃತರ ಅಂತ್ಯಕ್ರಿಯೆ ವಿಧಿ ನಾಳೆ ಮಡಿಕೇರಿ ಸಂತ ಮೈಕೇಲರ ಸಂಚಲನದಲ್ಲಿ ನಡೆಯಲಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು